Dei due numeri che. ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನಾ? ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ವಿಚಾರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ರಾಮಕೃಷ್ಣ ಅವರು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ. ನಮಸ್ಕಾರ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಈ ವಿಷಯ ಕುರಿತು ಮಾಹಿತಿ ನೀಡಲಿಕ್ಕಾಗಿ, ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗಿ ಬಂದಿದ್ದಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರಾದ ರಾಮಕೃಷ್ಣ ಕೆ ಅವರು. ರಾಮಕೃಷ್ಣ ಕೆ ಅವರು ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು, ಮಾರುಕಟ್ಟೆ ವಿಭಾಗದಲ್ಲಿ ಅವರು ಮುಖ್ಯಸ್ಥರಾಗಿದ್ದಾರೆ. ಬನ್ನಿ ಕೇಳುಗರೆ, ಇದಕ್ಕೆ ಸಂಬಂಧಪಟ್ಟಾಗೆ ತಾವು ಯಾವುದೇ ಪ್ರಶ್ನೆಯನ್ನು ಇವತ್ತು ಕೇಳಬಹುದಾಗಿದೆ. ನಮ್ಮ ಫೋನ್ ಸಂಖ್ಯೆನ ನಿಮಗೆ ಒಂದು ಸಾರಿ ನೆಟ್ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237744777, 2237744777. ಇನ್ನೊಂದು ಫೋನ್ ಸಂಖ್ಯೆ 2237044888. ಬನ್ನಿ, ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಇನ್ನೊಮ್ಮೆ ಆತ್ಮೀಯ ಸ್ವಾಗತ. ರಾಮಕೃಷ್ಣ ಸೌರರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೂ ಕೂಡ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮ್ಮ ಒಂದು ಬೀಜ ನಿಗಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಯಾವ ಥರ ಪಾತ್ರ ವಹಿಸ್ತಾ ಇದೆ ಸರ್, ರೈತರಿಗೆ ಯಾವ ಥರ ಅನುಕೂಲ ಮಾಡ್ತಾ ಇದೆ, ಯಾವ್ಯಾವ ಥರದ ಯೋಜನೆಗಳಿದ್ದಾವೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ಬೇಕು. ಎಸ್ ಸರ್. ಸರ್, ಈಗ ಕರ್ನಾಟಕ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರಿಗೆ ಪ್ರಮುಖವಾಗಿ ಕೃಷಿ ಪರಿಕರಗಳಲ್ಲಿ ಒಂದು ಬಿತ್ತನೆ ಬೀಜ, ಎರಡನೇದು ರಾಸಾಯನಿಕ ಗೊಬ್ಬರಗಳು, ಮೂರನೇದು ರಾಸಾಯನಿಕ ಔಷಧಿಗಳು ಬೇಕಾಗ್ತದೆ. ಅದರಲ್ಲಿ ಈ ಒಂದು ಮೂಲಭೂತವಾಗಿ ಬೇಕಾದಂಥ ಪರಿಕರ ಅಂದರೆ ಬಿತ್ತನೆ ಬೀಜ. ಸಂಶೋಧನೆಗಳ ಪ್ರಕಾರ ನೋಡೋದಾದರೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಒಂದರಿಂದಲೇ ನಮ್ಮ ಇಳುವರಿ ಶೇಕಡದಿಂದ 10-15% ಹೆಚ್ಚುವರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳಲಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮವು ಈ ಒಂದು ಬೀಜೋತ್ಪನ್ನ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಸ್ಥಾಪನೆ ಮಾಡಿದ್ದು ಕೂಡ ಇದರ ಉದ್ದೇಶನೇ ಇರ್ಬೋದು. ಹೌದು, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದ ಮುಖ್ಯ ಉದ್ದೇಶನೇ ರೈತರಿಗೆ ಸಕಾಲದಲ್ಲಿ ಒಂದು ಉತ್ತಮ ಗುಣಮಟ್ಟದ ಬೀಜವನ್ನು ಉತ್ಪಾದನೆ ಮಾಡಿ ಅವರ ಯೋಗ್ಯ ದರದಲ್ಲಿ ಕೊಡುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಪ್ರಾರಂಭ ಮಾಡಲಾಗಿದೆ. 1978 ನಮ್ಮ ಕರ್ನಾಟಕ ರಾಜ್ಯ ಬೀಜ ಒಂದು ಕರ್ನಾಟಕ ರಾಜ್ಯದ ಅಂಗಸಂಸ್ಥೆಯಾಗಿ ಪ್ರಾರಂಭವಾಯಿತು. ಇಲ್ಲಿ ಒಂದು ತಮಗೆಲ್ಲ ಗೊತ್ತಿರೋ ಹಾಗೆ ಸರ್, ಈ ಒಂದು ಬೀಜೋತ್ಪಾದನೆಯು ಒಂದು ಸ್ಪರ್ಧಾತ್ಮಕವಾದಂಥ ಉದ್ದಿಮೆ ಆಗಿದೆ. ಇಲ್ಲಿ ಹಲವಾರು ಜನರು ಈ ಉದ್ದಿಮೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮವು ಕೂಡ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿ ಈ ಒಂದು ಉದ್ದಿಮೆಯಲ್ಲಿ ತೊಡಗಿಸಿಕೊಂಡಿದೆ. ಪ್ರಮುಖ ಪಾತ್ರ ಕೂಡ ವಹಿಸುತ್ತದೆ. ಪ್ರಮುಖ ಪಾತ್ರವನ್ನು ಯಾವ್ಯಾವ ಸಂಸ್ಥೆಗಳು ಈ ಒಂದು ಬೀಜ ಉತ್ಪಾದನೆಯಲ್ಲಿ ತೊಡಗಿದ್ದಾವೆ ಸರ್? ಈಗ ಒಟ್ಟಾರೆ ನಮ್ಮ ರಾಜ್ಯಕ್ಕೆ ಒಂದು ಅಂದಾಜು ಮಾಡೋದಾದ್ರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತೆ ರಾಷ್ಟ್ರೀಯ ಬೀಜ ನಿಗಮ ಮತ್ತೆ ಕರ್ನಾಟಕ ರಾಜ್ಯ ಎಣ್ಣೆಕಾಳು ಮಹಾಮಂಡಳ KOF ಮತ್ತೆ ಇತರೆ ಖಾಸಗಿ ಬೀಜ ಉತ್ಪಾದಕರು ಈ ಒಂದು ಬೀಜ ಉತ್ಪಾದನೆ ತೊಡಗಿಸಿಕೊಂಡಿರ್ತಾರೆ. ನಮ್ಮ ಒಂದು ಅಂದಾಜು ಪ್ರಕಾರ ರಾಜ್ಯದ ಒಂದು ಮುಂಗಾರು ಹಂಗಾಮಿನಲ್ಲಿ ಸುಮಾರು ಒಂದು 8.5 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ಅವಶ್ಯಕತೆ ಇರ್ತದೆ. ಅದೇ ರೀತಿ ಒಂದು ಮುಂಗಾರು ಇದು ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಒಂದು 5.5 ಲಕ್ಷ ಕ್ವಿಂಟಲಷ್ಟು ಬಿತ್ತನೆ ಬೀಜ ಅವಶ್ಯಕತೆ ಇರ್ತದೆ. ಈ ಒಂದು ಒಂದು ನಮ್ಮ ವಾರ್ಷಿಕವಾಗಿ ಒಂದು 14-15 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜನ ಬೇಡಿಕೆ ಇರೋದನ್ನು ಗಮನಿಸಿ ನಾವು ಆ ಒಂದು ಪ್ರಕಾರ ಬೀಜ ಉತ್ಪಾದನೆ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಆಯ್ತು, ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ? ಗೊತ್ತಾಯ್ತು, ಪ್ರಶ್ನೆ ಕೇಳಿ. ನಮಸ್ಕಾರ, ಪ್ರಶ್ನೆ ಕೇಳಿ ಸರ್. ನಮಸ್ತೆ ಸರ್, ಹೇಳಿ. ನಾನು ಕಳೆದ ಸಾರ ರೈತ ಸಂಪರ್ಕ ಕೇಂದ್ರದಿಂದ 5-6 ರೂಪಾಯಿ 3 ಬ್ಯಾಗ್ ಭತ್ತ ತಂದಿದ್ದೆ. ಅದ್ರಲ್ಲಿ 2 ಬ್ಯಾಗ್ ಸೂಪರ್, 1 ಬ್ಯಾಗ್ ಜೆಳ್ಳು ಕಬ್ಜೆಳ್ಳು ಹಸಿರು ಭತ್ತ ಅಕ್ಕಿನೆಲ್ಲ ಬಂದಿತ್ತಲ್ಲ. ಇಚ್ಛೆ ಏನಾಯ್ತದೆ ಗುರುಗಳ ಬೀಜ ಇದು ಬಿಲ್ ಇದೆಯಾ? ಅದು ಹೋದ ವರ್ಷದ್ದು ನೀಲಿ ಕಲರ್ ಬಿಳಿ ಕಲರ್ ಹೋದ ಇತ್ತು, ಔಷಧಿ ತಗೊಂಡಿದ್ದಾಗ ಅದ್ ಮಡಗಿದ್ದೇನೆ. ಈಗ ನಮ್ಮ ರೈತ ಬಾಂಧವರು ಏನು ಹೇಳ್ತಾ ಇದ್ದೀರಾ, ತಾವು 2-3 ಬೀಜ ಬ್ಯಾಗ್ ತಂದಿದ್ದೆ, 2 ಉತ್ತಮವಾಗಿತ್ತು, 1 ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಅದೇ ಆ ರೀತಿ ಆಗಲಿ ಸಾಧ್ಯತೆ ಇರೋದು ಕಮ್ಮಿ. ಯಾಕೆಂತೇಳಿದ್ರೆ ನಮ್ಮ ಈ ನಿಗಮದ ವತಿಯಿಂದ ಏನು ಪ್ರಾಮಾಣಿತ ಬಿತ್ತನೆ ಬೀಜಗಳನ್ನು ಉತ್ಪಾದನೆ ಮಾಡಿ ಅದನ್ನೇ ಕೊಡೋದಕ್ಕೆ ನಾವು ಕ್ರಮ ಕೈಗೊಂಡಿರ್ತೀವಿ. ಈ ಪ್ರಾಮಾಣಿತ ಬಿತ್ತನೆ ಬೀಜಗಳ ಉತ್ಪಾದನೆ ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಹಂತಗಳಲ್ಲಿ ಒಂದು ಗುಣಮಟ್ಟವನ್ನು ಪರಿಶೀಲಿಸಿ ನಾವು ಬೀಜೋತ್ಪಾದನೆ ಕೈಗೊಂಡಿರ್ತೀವಿ. ತಮಗೆ ಆ ಥರ ಏನಾದ್ರೂ ಒಂದು ಇದರಲ್ಲಿ ವ್ಯತ್ಯಾಸ ಬಂತು ಅಂತ ಹೇಳಿದರೆ ನೀವು ಅದು ಒಂದು ಏನೋ ನಾವು ಬಿತ್ತನೆ ಬೀಜ ತೆಗೆದುಕೊಂಡಾಗ ತಾವು ಬಿಲ್ಲುಗಳನ್ನು ಇಟ್ಕೊಂಡಿರುವಂಥದ್ದು ಅಥವಾ ಅದು ಒಂದು ಬಿತ್ತನೆ ಬೀಜ ಒಂದು ಸ್ವಲ್ಪ ಪ್ರಮಾಣವನ್ನು ಇಟ್ಕೊಂಡಿದ್ದು ಅಥವಾ ಅದು ಅಕಸ್ಮಾತ್ ಅದು ಇಲ್ಲ ಅಂದರೆ ಅದು ಬಿತ್ತನೆ ಬೀಜವನ್ನು ತೆಗೆದುಕೊಂಡಂಥ ಚೀಲ ಇವುಗಳು ಇತ್ತು ಅಂತಂದರೆ ನಮಗೆ ಅದನ್ನು ಇಲ್ಲಿ ನಮಗೆ ಹತ್ತಿರದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಭೇಟಿ ಮಾಡಿದೆ ಈ ಥರ ಹಿಂಗಾಗಿದೆ ಅಂತ ಹೇಳಿದರೆ ಅದು ಪರಿಶೀಲನೆ ಮಾಡೋಕ್ಕೆ ಅವಕಾಶ ಇರುತ್ತದೆ ಸರ್. ಈಗ ಗಡ್ಡ ಬಿತ್ತನೆ ಮಾಡಕ್ ಹೋಗಿ ಅಲ್ಲಿ ನೋಡಿದ್ದು, ಆಮೇಲೆ ತೂರ್ಬಿಟ್ಟು ನಾ 2 ಬ್ಯಾಗ್ ಹಾಕಿದ್ವಲ್ಲ ತೂರ್ಬಿಟ್ಟು ಆಮೇಲೆ ಚೆನ್ನಾಗಿ ಬತ್ತವನ್ನ ಬಿತ್ತನೆ ಮಾಡಿದೆ ಗುರುಗಳೇ. ಅದನ್ನ ಅದರಲ್ಲೇ ಅಂದ್ರೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಅದರಲ್ಲೇ ಬಿತ್ತನೆ ಮಾಡಿದ್ರಿ, ಚೆನ್ನಾಗಿ ಬಂತು. ಗದ್ದೆಗೆ ತಗೊಂಡಿದ್ದಲ್ಲ ಆಳು ಕಾಳು ಎಲ್ಲ ಬಂದವ್ರೆ, ಇನ್ನು ವಾಪಸ್ ಹೋಗಕ್ಕೆ ತೂರ್ಬಿಟ್ಟು ಟಾಟ್ಲಿ ತೂರ್ಬಿಟ್ಟು ಎಲ್ಲ ಚೆನ್ನಾಗಿರೋ ಭತ್ತ ತಗೊಂಡು ಜೆಲ್ಲೆಲ್ಲ ಈಚೆ ಕರೆಸ್ಬಿಟ್ಟು ಭತ್ತ ಏನು ಭತ್ತ ಏನ್ ಬ್ಯಾಗ್ ದೊಕ್ಕೆ ಇದ್ದು ಹಾಕಿವಿ ಡಿಸ್ಪ್ಲೇ ಮಾಡಿದ್ರೆ ಗುರುಗಳ. ಯಾಕಂದ್ರೆ ಬೀಜ ಪಾವತಿ ಇಟ್ಕೊಂಡಿಲ್ಲ ಅಲ್ಲ, ನಾವು ರೈತರು ಸುಳ್ಳು ಹೇಳಲ್ಲ ನಿಜಾಂಶ. ಯಾಕಂದ್ರೆ ಬಿತ್ತನೆ ಬೀಜ 7 ಫೈನ್ ಅಂದ್ಮೇಲೆ 1 ಮೂಟ ಹಿಂಗಾಗ್ಬೇಕಾದ್ ನಿಮ್ಗೆ ಗಮನಕ್ಕೆ ತರ್ತಾ ಇದೀನಿ ಅಷ್ಟೇನೆ. ಒಳ್ಳೇದಾಯ್ತು, ತಾವು ಗಮನಕ್ಕೆ ತಂದಿದ್ದು ಒಳ್ಳೇದಾಯ್ತು. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆ ಥರ ಏನಾದ್ರು ನಿಮಗೆ ಬಂದಿತ್ತು ಅಂದರೆ ನಾವು ಕೂಡ ಎಚ್ಚರಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಳ್ಳೇದಾಯ್ತು ರೈತ ಬಂದರು. ಮುಂದಿನ ಕರೆ ನೋಡೋಣ. ಕರೆ ಮಾಡೋದಕ್ಕೆ ಧನ್ಯವಾದಗಳು ತಮಗೆ. ಹಲೋ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ, ಎಲ್ಲಿಂದ? ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ಚಿಕ್ಕೋಟ್ರ ತಾಲೂಕು ಹನುಮಾನ ಗ್ರಾಮದಿಂದ ಕಲ್ಲಪ್ಪ ಬಸಪ್ಪ ತಳವಾರ. ಕೇಳಿ ತಳವಾರ ಪ್ರಶ್ನೆ. ಈಗ ನಮಗೆ TSDR ಕೊಟ್ಟು ಬಹಳ ಮಾಹಿತಿ ಬೀಜ ಭಾರಿ ಆಗಿತ್ತು ಸಾಹೇಬ್ರ ನಮ್ಗೆ. ಮೊದಲ ನಾಟಿ ಬೀಜ ನಾನು ಹಾಕಿ ಬರೀ ಎಷ್ಟು ಒಂದ್ ಎಕರೆಕ ಒಂದ್ ಕಟ್ಟ ತೆಗಿತಿದೆ. ಈಗ TSDR ತೊಗರಿ ಹಾಕಿದ್ರೆ ನಾನು ನೀರಾವರಿ ಒಂದ್ ಎಕರೆಕ 15 ಕಟ್ಟ ಅಂದ್ರೆ ಒಟ್ 22 ಕ್ವಿಂಟಲ್ ತೊಗೊಂಡಿ ನೋಡ್ರಿ 2 ಎಕರೆಕ. ಅಂದ್ರೆ ಒಳ್ಳೆ ಬೀಜ ಪ್ರಮಾಣೀಕೃತ ಬೀಜ ಸಿಕ್ತು ಅಂತೀರಿ? ನಿಮ್ ಪ್ರಶ್ನೆ ಏನು ಕೇಳಿ ಈಗ? ಗೊಬ್ಬರ ಹಾಕಿನ್ರಿ ಸಾಗರ. ಈಗ ನಮ್ಮ ತೆಲ್ಲಪ್ಪ ಬಸಪ್ಪ ಅವರು ಹೇಳ್ದಾಗೆ ಬಿತ್ತನೆ ಬೀಜದಿಂದ ಒಳ್ಳೆ ಇಳುವರಿ ಪಡೆದಿದೆ ಅಂತ ಹೇಳ್ತಾ ಇದ್ದೀರಾ, ಅದು ಒಳ್ಳೇದಾಗಲಿ, ಧನ್ಯವಾದಗಳು. ತಮ್ಮ ಅದರಿಂದ ಏನಾದ್ರೂ ತಮಗೆ ಏನು ಹೇಳ್ತೀರಾ ಅದರ ಬಗ್ಗೆ? ಹಲೋ ಸರ್, ಈಗ ಬೀಜದಾಗ ಈ ತೊಗರಿ ಒಳಗ ಆ ಜವಾರಿ ನಾಟಿ, ಈ ಕಡೆ ನೀವು ನಾಟಿ ಹಚ್ಚಿರಿ, ನಾವು ಈ ಕಡೆ ಜವಾರಿ ಹಚ್ಚಿರಿ, ಜವಾರಿ ಬೀಜದ ಟೇಸ್ಟ್ ಕಡಿಮೆ ಇದೆ, ಜವಾರಿಯಲ್ಲಿ ಜಾಸ್ತಿ ಇದೆ. ಸರ್, ಈಗ ತ್ರಿಯಾರದಲ್ಲಿ ಜವಾರಿ ಅಂದ್ರೆ ಮತ್ತೆ ಇದು ಹೈಬ್ರಿಡ್ ಅಂತ ಬರೋದಿಲ್ಲ, ಅದೇನು ಸುಧಾರಿತ ತಳಿಯಾಗಿರ್ತದೆ, ಅದು ಒಂದೇ ಪ್ರಮಾಣ ಒಂದೇ ರೀತಿ ಗುಣಮಟ್ಟವನ್ನು ಹೊಂದಿರುವಂಥದ್ದು ತಳಿ ಅದು ತ್ರಿಯಾರು. ಹಾಗಾಗಿ ಅದು ಅದರ ಒಂದು ತಾವು ಹೇಳ್ದಾಗೆ ಟೇಸ್ಟ್ ಗುಣಮಟ್ಟ ಮತ್ತೆ ಇಳುವರಿ ಕೂಡ ತಾವು ಹೇಳ್ತಾ ಇದ್ದೀರಾ, ಇಳುವರಿ ಅಂತ ಚೆನ್ನಾಗಿದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಾ, ಮತ್ತೆ ಅದನ್ನ ತಾವು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಳೀಬಹುದಕ್ಕೆ ನಮ್ಮ ಅಭ್ಯಂತರ ಏನಿರೋದಿಲ್ಲ ಸರ್, ತಾವು ಬೆಳೀಬಹುದು. ನಾಟಿ ಬೀಜ ಯಾವ್ದೇ ಇರಲಿ, ಕಡಲಿ ಮತ್ತೆ ಕುಸುಬಿ ಮತ್ತೆ ನಾಟಿ ಬೀಜ ಈಗ ಸಿಗ್ತಾವ ಸರ್ ಎಲ್ಲಿಯಾದ್ರೂ ನಾವು ಹುಡುಕಿದ್ರೆ? ಎಣ್ಣೆ ಕಾಳುಗಳು ಬೀಜ ಸರ್, ಈಗ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ವತಿಯಿಂದ ನಾವೇನು ಸುಧಾರಿತ ತಳಿಗಳನ್ನು ಮಾತ್ರ ನಾವು ಬೀಜೋತ್ಪನ್ನ ತಗೊಂಡು ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ನಾಟಿ ತಳಿಗಳ ಬೀಜಗಳಿಗೇನಾದ್ರು ಬೇಕು ಅಂದರೆ ಅದೇ ಆದಂಥ ಕೆಲವೊಂದು ಸಂಘ ಸಂಸ್ಥೆಗಳು ಸಂರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾವೆ, ಮತ್ತು ಜೊತೆಗೆ ಈ ಒಂದು ನಮ್ಮ ಈ ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಒಂದು ಈ ಒಂದು ನಾಟಿ ತಳಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಕೆಲವರು ಪ್ರಗತಿಪರ ರೈತರು ಕೂಡ ಒಂದು ಈ ನಾಟಿ ಮತ್ತು ನಮ್ಮ ಪಾರಂಪರಿಕವಾಗಿ ಬಂದಂಥ ಮತ್ತು ಹಳೆಯ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೀತಿದ್ದಂಥ ವಿವಿಧ ಬೆಳೆ ತಳಿಗಳ ಬಿತ್ತನೆ ಬೀಜಗಳನ್ನು ಶೇಖರಣೆ ಮಾಡಿ ಒಂದು ಇದರಲ್ಲಿ ತೊಡಗಿಸ್ಕೊಂಡಿದೆ. ಜೊತೆಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳು ಕೂಡ ಕೆಲವೊಂದು ಈ ನಾಟಿ ತಳಿಗಳನ್ನು ಸಂರಕ್ಷಣೆ ಮಾಡುವ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾವೆ, ಅವರನ್ನು ಸಂಪರ್ಕಿಸಿದಲ್ಲಿ ತಮಗೆ ಬಿತ್ತನೆ ಬೀಜ ಲಭ್ಯವಾಗುತ್ತೆ ಸರ್. ಮಾಡಿ ಹಂಗೆ ಮಾಡ್ಕೊಂತ ಹೋಗಿ. ತಮ್ಮ ಸದಭಿರುಚಿಗೆ ಧನ್ಯವಾದಗಳು ಸರ್. ಈಗ ತಮಗೆ ಅದೇ ನಾನು ಎಲ್ಲಿ ಲಭ್ಯವಾಗ್ಬೋದು ಅಂತ ಹೇಳಿದ್ದೀನಿ, ಅದು ಕೃಷಿ ವಿಶ್ವವಿದ್ಯಾನಿಲಯಗಳನ್ನು ಅಲ್ಲಿ ಹಳೆಯ ಒಂದು ನಮ್ಮ ಟ್ರೆಡಿಷನಲ್ ವೆರೈಟಿಗಳನ್ನು ಸಂರಕ್ಷಣೆ ಮಾಡುವಂತ ಇದು ಇರ್ತದೆ, ಆ ಯೋಜನೆ ಇರ್ತದೆ, ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನ ಕೇಂದ್ರಗಳು ಇರ್ತವೆ, ಮತ್ತೆ ಪ್ರಗತಿ ಅಲ್ಲಿ ನೀವು ಭೇಟಿ ಮಾಡಿ ಕೇಳಿದ್ರೆ ಸಿಗ್ತದೆ ಅಂತ ಸರ್ ಹೇಳ್ತಾರೆ. ಧನ್ಯವಾದಗಳು ತಳವರವರೆ. ಆಯ್ತು ರೀ, ಆಯ್ತು, ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಬೀಜ ನಿಗಮದ ವತಿಯಿಂದ ಬಿತ್ತನೆ ಬೀಜದ ಪೂರೈಕೆಯಲ್ಲಿ ಬೀಜ ನಿಗಮದ ಪಾತ್ರ, ಇದ್ರ ಬಗ್ಗೆ ಪ್ರಶ್ನೆ ಕೇಳಿ. ಹೇಳಿ ಸರ್, ಹೆಸರೇಳಿ, ಎಲ್ಲಿಂದ ಕೇಳ್ತಾ ಇದೆ? ಹೆಸರೇಳಿ ಸರ್, ಎಲ್ಲಿಂದ? ನಮಸ್ತೆ ಹೇಳಿ. ನಮಸ್ಕಾರ ಸರ್, ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರೇಣುಕಾಪುರದಿಂದ ಸರ್, ಈರಣ್ಣ ಅಂತ ಹೇಳಿ. ಕೇಳಿ ಈರಣ್ಣ ಅವ್ರ ಪ್ರಶ್ನೆನ ಸರ್. ಈಗ ಈ ಬಿತ್ತನೆ ಬೀಜನೆಗಳು ಅಂತ ಹೇಳ್ತಾ ಇದ್ರ, ಮೊದಲಿಗೆ ರಾಮಕೃಷ್ಣ ಸರ್ ಅವ್ರಿಗೆ ಮತ್ತೆ ತುಂಬಾ ಪಲವರು ಸರ್ ನಮ್ಮನ್ನು ನಮಸ್ಕಾರ. ನಮಸ್ಕಾರ ರೀ, ನಮಸ್ತೆ ಸರ್. ಈಗ ಎಣ್ಣೆ ಕಾಳುಗಳು ಬೀಜಗಳನ್ನ ಹೋಬಳಿ ಮಟ್ಟದಲ್ಲೇ ಅಲ್ದೇನೆ ಮತ್ತೆ ಈ ಗ್ರಾಮ ಪಂಚಾಯತಿಯಲ್ಲಿ ಅಥವಾ ಆತರ ಏನಾದ್ರೂ ಕೊಡ್ತಾರಂತಕ್ಕಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈ ಶೇಂಗಾ ಬೀಜಗಳನ್ನ ಏನು ರೇಟ್ ಅಲ್ಲಿ ನಿಮ್ಮ ಒಂದು ಇದ್ರಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಸರ್. ಈರಣ್ಣ ಸರ್ ನಮಸ್ತೆ. ಈಗ ನಮ್ಮಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಬೀಜೋತ್ಪನ್ನ ಕೈಗೊಂಡಂಥ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮೂಲಕ ಕೊಡುವಂಥ ವ್ಯವಸ್ಥೆ ಇರ್ತದೆ ಒಂದು. ಎರಡನೇದು, ಅಲ್ಲಿ ಬೇಡಿಕೆ ಅನುಸಾರವಾಗಿ ಹತ್ತಿರದಲ್ಲಿ ನಮ್ಮ ರೈತ ಸಂಪರ್ಕದ ಒಂದು ರೈತರಿಗೆ ಅವ್ರನ್ನ ಸಂಪರ್ಕ ಮಾಡಿ ರೈತರ ಸಂಪರ್ಕದಲ್ಲಿ ಬಂದು ಭೇಟಿ ಮಾಡಿ ತಗೊಂಡು ಹೋಗೋಕೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲೂ ಕೂಡ ಅಡಿಷನಲ್ ಪಾಯಿಂಟ್ ಅಂತ ಮಾಡಿ ಅಲ್ಲಿ ಕೂಡ ಬಿತ್ತನೆ ಬೀಜವನ್ನು ರೈತರಿಗೆ ಒದಗಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ತಾವು ಹೇಳಿದಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ಅವು ಬರೋದ್ರಿಂದ ತಮಗೆ ಅಲ್ಲಿ ಪಡ್ಕೊಳ್ಳೋದು ಸೂಕ್ತ ಅಂತ ನನ್ನ ಭಾವನೆ. ಇನ್ನು ತಾವು ನೆಲಗಡಲೆ ದರಗಳ ಬಗ್ಗೆ ಕೇಳಿದ್ವಿ, ಅದೇನಂತಂದರೆ ಈಗ ನಮಗೆ ಸದ್ಯ ಪ್ರಸ್ತುತ ಕೆ ಸಿಕ್ಸ್ ಇರ್ಬೋದು, ಆಮೇಲೆ ಟಿ ಎಮ್ ಟು ಇರ್ಬೋದು, ಅದು 8,000 ರೂಪಾಯಿ ಪರ್ ಕ್ವಿಂಟಾಲ್ರಂತೆ ನಾವು ಬಿತ್ತನೆ ಬೀಜದ ಕೊಡುವಂಥ ವ್ಯವಸ್ಥೆ ಮಾಡಿರ್ತೀವಿ. 8,000 ರೂಪಾಯಿ ಪ್ರತಿ ಕ್ವಿಂಟಲ್ ರೀ? ಓಕೆ, ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ನಮಸ್ಕಾರ ಬುದ್ಧಿ, ಆಕಾಶವಾಣಿ. ಹಾಂ ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ ಬುದ್ಧಿ? ನಾವು ಲಕ್ಷ್ಮೀ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ ಲಕ್ಷ್ಮೀಪುರದಿಂದ ಕೇಳಿ. ಈಗ ಕನ್ನಮಡಿ ಕಟ್ಟೆ ನೀರು ತುಂಬೋಗ್ಬಿಟ್ಟಿದೆ, ನಮ್ ಗದ್ದೆ ಎಲ್ಲ ಒಸಿ ಆಗ್ಬಿಟ್ಟವೆ, ಒಣವೆ ಒಣಗಿಸಕ್ ಹಾಕಿಲ್ಲ. ಈಗ ನೀರಾಗಿ ಹಾಕ್ಬೇಕು. ಈಗ ನೀರಾಗಿ ಹಾಕ್ಬೇಕಾದ್ರೆ ಅದು ಉಣಿ ಹಾಕ್ಬಿಟ್ಟು ಮಳೆ ಕಡದ್ಮೇಲೆ ಹಾಕ್ಬೇಕು ಅಥವಾ ಮಾಮೂಲಿ ಬರ್ತನೆ ಹಾಕ್ಬಿಟ್ಟು ಮಳೆ ಇದ್ ಮಾಡ್ಕೋಬೋದೆ ಭೂಮಿಗೆ? ಸರ್, ಈಗ ಕೆಸರು ಮಡಿ ಮಾಡಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ರೈತರಿಗೆ ಅನುಭವ ಇರ್ತದೆ. ಅದೇನಂದರೆ ನಾವು ಮೊಳಕೆ ಕುಡಿ ಮೊಳಕೆ ನ ರೀತಿ ನಾವು ನೀರನ್ನ ಬಿತ್ತನೆ ಬೀಜನ ತಂದು ನೀರಿನಲ್ಲಿ ನೆನೆ ಹಾಕಿ ಅದು ಆಮೇಲೆ ಬಿಸಿ ನೀರು ಸಾಕವನ್ನು ಕೊಟ್ಟು ಸ್ವಲ್ಪ ಕುಡಿ ಮೊಳಕೆ ಬಂದಂಥ ಬಿತ್ತೆಗಳನ್ನು ಬಿತ್ತನೆ ಬೀಜಗಳನ್ನು ನಾವು ಒಟ್ಟಿಗೆ ಅಂದರೆ ಸಸಿ ಮಡಿ ಮಾಡಲಿಕ್ಕೆ ಉಪಯೋಗಿಸೋದು ಸೂಕ್ತ ಅನ್ನೋದು ನಮ್ಮ ಭಾವನೆ. ಹಲೋ, ಹಲೋ, ಆಯ್ತು ಬುದ್ಧಿ. ಹಾಂ, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೀಜ ನಿಗಮದ ಪಾತ್ರ ಈ ಕುರಿತು ಪ್ರಶ್ನೆಗಳು. ನಮಸ್ಕಾರ, ಕೇಳಿ. ಮಂಡ್ಯ ತಾಲೂಕು ದುದ್ದಹೋಬಳಿಯಿಂದ ಉಲ್ಲಿಕೆರೆ. ಹಾಂ, ಕೇಳಿ ಪ್ರಶ್ನೆನ. ಕೇಳಿ, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ. ಕೇಳ್ತಾ ಇಲ್ಲ. ಕೃಷಿ ಇಲಾಖೆಗಳಲ್ಲಿ ಸಬ್ಸಿಡಿ ಇರ್ತದೆ ಸರ್? ಹೌದು. ಏನ್ ಸಬ್ಸಿಡಿ ಸಿಗ್ತದೆ ಸರ್? ಯಾವ ಬೆಳೆಗೆ ಸಂಬಂಧಪಟ್ಟ ಹಾಗೆ ಕೇಳ್ತಿದ್ದೀರಾ ತಾವು? ಭತ್ತ ಸರ್. ಭತ್ತ ಈಗ ಅಲ್ಲಿ ಪ್ರತಿ ಇದಕ್ಕೆ ಏನು ಕೆ ಜಿಗೆ 8 ರೂಪಾಯಿ ಸಹಾಯಧನವನ್ನು ಕೊಡುವಂಥ ವ್ಯವಸ್ಥೆ ಇರ್ತದೆ. ಇನ್ನು ಉಳಿಕೆದಂತೆ ತಾವು ಪಾವತಿ ಮಾಡಬೇಕಾಗತ್ತೆ ಸರ್. RTC ತಗೋಬೇಕು ಇಲ್ಲ? ತಾವು ಬಿತ್ತನೆ ಬೀಜನ ಪಡೆಯಕ್ಕೆ ರೈತ ಸಂಪರ್ಕಕ್ಕೆ ಭೇಟಿ ನೀಡಿದಾಗ ತಾವು ಏನೆಂದಿಗೆ ಫ್ರೂಟ್ಸ್ IDನಲ್ಲಿ ತಾವು ರಿಜಿಸ್ಟರ್ ಆಗಿರ್ತೀರಾ? ಏನು ಒಂದು ID ತಗೊಂಡು ಹೋದ್ರೂ ಸಾಕಾಗ್ತದೆ, ಇಲ್ಲಾಂದರೆ RTC ಮತ್ತು ಜೊತೆಗೆ ಒಂದು ಆಧಾರ್ ತಗೊಂಡೋಗಿ ಅದು ಅಂದರೆ ಆಧಾರನ್ನು ಏನಕ್ಕೆ ನಾವು ಹೇಳ್ತೀವಿ ಅಂದರೆ ಒಂದು ಪ್ರತಿಯನ್ನು ತಗೊಂಡೋದ್ರೆ ಅಲ್ಲಿ ನಾವು ಫ್ರೂಟ್ಸ್ ID ನಿಮ್ಮದು ಆಧಾರ್ ಲಿಂಕ್ ಆಗಿರೋದ್ರಿಂದ ಅನುಕೂಲ ಆಗ್ತದೆ. ನಮ್ಮ ರೈತರು ಇವ್ರಿಗೆ ಎಷ್ಟು ಎಕ್ಸ್ಟೆಂಟ್ ಅಂದರೆ ಎಷ್ಟು ವಿಸ್ತೀರ್ಣ ಇದೆ, ಎಷ್ಟು ಪ್ರಮಾಣದ ಬಿತ್ತನೆ ಬೀಜವನ್ನು ನಮ್ಮ ರೈತ ಕೊಡಬಹುದು ಅನ್ನೋದ್ರಲ್ಲಿ ಗೊತ್ತಾಗ್ತದೆ. ಆ ಒಂದು ಉದ್ದೇಶದಿಂದ ನೀವು RTC ಅಥವಾ ಆಧಾರ್ ಪ್ರತಿಯನ್ನು ತೆಗೆದುಕೊಂಡೋದ್ರೆ ಅನುಕೂಲ ಆಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ. ಹಾಂ, ಹೆಸರು ಹೇಳಿ ಸರ್, ಎಲ್ಲಿಂದ? ಹಾಂ ಸರ್, ಹಾಸನ್ ಜಿಲ್ಲೆ ಹಾಸನ್ ತಾಲೂಕು ಮರ್ಕೋಲಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಸರ್. ಹೆಸರು? ನನ್ನ ಹೆಸರು ಸೂರಪ್ಪ ಅಂತ ಹೇಳಿ. ಕೇಳಿ ಪ್ರಶ್ನೆ. ಹಾಸನ್ ಜಿಲ್ಲೆನಲ್ಲಿ ಹಾಕಿರ್ತಕ್ಕಂಥ ತಾಲೂಕಲ್ಲಿ ಮುಸುಕಿನ ಜೋಳ ಎಲ್ಲ ಪೂರ್ತಿ ರೋಗ ಬಂದಿದೆಯಲ್ಲ ಸರ್, ಅದು ಏನು ಪ್ರಾಬ್ಲಮ್ ಸರ್ ಅದು? ಸರ್, ಅದು ಈಗ ಸದ್ಯ ತಮಗೆ ಗೊತ್ತಿರೋ ಬಿಳಿ ಸುರುಳಿ ರೋಗ ಅಂತೇಳಿ ಐಡೆಂಟಿಫೈ ಆಗಿದೆ. ಈಗ ಅದಕ್ಕೆ ಅಲ್ಲಿಂದ ನಮ್ಮ ಇದು ಕೃಷಿ ಇಲಾಖೆ ವತಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಅದರ ನಿಯಂತ್ರಣಕ್ಕೆ ಕ್ರಮವನ್ನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದು ಯಾವ ರೀತಿ ಏನು ಹತೋಟಿಗೆ ಮಾಡಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಹೆಚ್ಚಿನ ಪ್ರಮಾಣ ರೈತರಿಗೆ ಮನವರಿಕೆಯನ್ನು ಮಾಡಿಕೊಳ್ಳಿಕ್ಕೆ ಕ್ರಮ ವಹಿಸಿದ್ದಾರೆ ಸರ್. ತಾವು ಹತ್ತಿರದ ರೈತ ಸಂಪರ್ಕಗಳನ್ನು ಭೇಟಿ ಮಾಡಲು ತಮಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗುತ್ತೆ ಸರ್. 8 ಎಕರೆನಲ್ಲೂ ಕೂಡ ಏನು ಇಲ್ಲ ಸರ್, ಆ ತರ ಒಂಥರ ಬಿಳಿಯಾಗಿ ನಿಂತಿರೋದು ಕೂಡ. ಈ ತರ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅನಾಹುತ ಆಗಿದೆಯಲ್ಲ ಸರ್, ಅದಕ್ಕೇನಾದ್ರೂ ಮತ್ತೆ ಮನೆಗೆ ಬಿಟ್ಟಿದೆ ಆ ತರ ರೋಗ ಬಂದೋಗಿದೆಯಲ್ಲ, ಯಾವಷ್ಟು ಬರದೇ ಇರೋದ್ರಿಂದ. ಮತ್ತೆ ಅವ್ರು ಕೊಟ್ಟರೆ ಬೀಜದ ಪ್ಯಾಕೆಟ್ ಮೇಲೆ ISI ಗುರುತಿಲ್ಲ ಏನಿಲ್ಲ, ಕೇಳಿದ್ರೆ ನಾವು ಕೊಡ್ಬೇಕಾದ್ರೆ ನಿಮ್ಗೆ ಖಾತ್ರಿ ಇಲ್ಲ ಕಣ್ರಿ ಅಂತ ಹೇಳ್ತಾರೆ ಅವ್ರು ಕೊಟ್ಟರೆ ಕಂಪನಿಯವರು. ಅದಕ್ಕೆ ಸರ್ ಅದೇ ತಕ್ಷಣ ತಾವು ಏನಂದ್ರೆ ಈಗ ಆಲ್ರೆಡಿ ಅದು ಎಲ್ಲ ನಮ್ಮ ಇದು ಕೃಷಿ ಇಲಾಖೆ ಗಮನಕ್ಕೆ ಬಂದಿರೋದ್ರಿಂದ ಮತ್ತೆ ಅದ್ರ ಬಗ್ಗೆ ಎಲ್ಲ ಕ್ರಮ ವಹಿಸಿರೋದ್ರಿಂದ ತಾವು ಹತ್ತಿರ ರೈತ ಸಂಪರ್ಕ ಕೇಂದ್ರಗಳನ್ನ ಭೇಟಿ ಮಾಡೋದು ಸೂಕ್ತ ಅನ್ನೋದು ನಮ್ಮ ಭಾವನೆ ಸರ್. ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಸಂಬಂಧಪಟ್ಟಾಗಿ ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ತಾವು ಇದು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿನ ತಾವು ಅಲ್ಲಿ ಪಡ್ಕೊಳ್ಳೋದು ಉತ್ತಮ ಅಂತ. ಅದು ನಿಮ್ಗೆ ನಿಮ್ಮ ಇದಕ್ಕೆ ಬರಲ್ಲ ಸರ್, ಫ್ರೇಮ್ ವರ್ಕ್ ಬರಲ್ವಾ? ನಮ್ಮ ನಾವು ಅದು ಮುಸ್ಕಿನ ಜೋಳನ ನಾವೇನು ಬೀಜೋತ್ಪನ್ನ ತೆಗೆದುಕೊಳ್ಳೋದಿಲ್ಲ, ಮತ್ತೆ ನಾವು ಅದನ್ನ ವಿತರಣೆ ಕೂಡ ಮಾತಾಡ್ಲಿಕ್ಕೆ ಮಾಡೋದಕ್ಕೆ ಹೋಗೋದಿಲ್ಲ ಸರ್. ಮಾಡಿರೋದಿಲ್ಲ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ನಮಸ್ಕಾರ. ನಮಸ್ತೆ, ಹೆಸರು ಹೇಳಿದ್ದಾರೆ ಎಲ್ಲಿಂದ? ಸರ್, ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಕೇಳಿ ಪಾಟೀಲ್ ರೀ. ಹಾ ಸರ್, ತಿಮ್ಮಸಾಯಿ ಗೌಡ ಸರ್ಗೂ ಮತ್ತೆ ರಾಮಕೃಷ್ಣ ಸರ್ಗೂ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಪ್ರಶ್ನೆ ಏನಂದ್ರೆ, ಈಗ ಕೃಷಿ ನೀವು ಹೇಳಿದಲ್ಲ ಅಂದ್ರೆ ಸಬ್ಸಿಡಿ ಬೆಲೆಯಲ್ಲಿ ಈಗ ತೊಗರಿ ಬೆಳೀತಾರಲ್ಲ ನಮ್ ಕಡೆ ಹೆಚ್ಚು ಜನ. ಹೌದು. ಅದಕ್ಕೆ ಸಬ್ಸಿಡಿ ತರ ಏನಿದೆ ಅಂತ ಮತ್ತೆ ಹೆಸರು ತೊಗರಿಗೆ ಎರಡಕ್ಕೆ ಬೇಕಿತ್ತು. ಸರ್ಕಾರ ಸ್ವಲ್ಪ ದೂರ ಇದೆ. ಸಹಾಯಧನ ಸರ್ 25 ರೂಪಾಯಿ ಪರ್ ಕೆ ಜಿಗೆ ಇರ್ತದೆ ಸರ್. ಪ್ರತಿ ಕೆಜಿಗೆ 25 ರೂಪಾಯಿಯಷ್ಟು ಸಹಾಯಧನ ಲಭ್ಯವಾಗುತ್ತೆ ಸರ್ ತಮಗೆ. ತೊಗರಿ ಮತ್ತೆ ಇನ್ನೊಂದು ಕೇಳಿದ್ರೆ ಹೆಸರು ಕೇಳಿದ್ರೆ ಎರಡಕ್ಕೂ ಎರಡು ಬೆಳೆಗಳು ಕೂಡ ಯಾವುದೇ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಅದ್ರಲ್ಲಿ ಪ್ರಮುಖವಾಗಿ ತೊಗರಿ ಇರ್ಬೋದು, ಉದ್ದು ಇರ್ಬೋದು, ಹೆಸರು ಮತ್ತೆ ಅಲಸಂದೆ ಇವುಗಳಿಗೆ ಸರ್ಕಾರ ಸಹಾಯಧನ ಶೇಕಡ ಅಂದ್ರೆ 25 ರೂಪಾಯಿ ಪರ್ ಕೆಜಿಗೆ ಅಂತ ಸಹಾಯಧನ ಲಭ್ಯವಾಗುತ್ತೆ ಸರ್. ಹೌದು ಸರ್, ಹೌದು ಸರ್. ಧನ್ಯವಾದಗಳು. ಮತ್ತೆ ಉಳಿದು ಯಾವ ಬೆಳೆಗಳಿಗೆ ಸಹಾಯಧನ ಏನಾದರೂ ಉಂಟಾ ಸರ್? ಈಗ ಸರ್ ನಮಸ್ತೆ ಹೇಳಿ. ಹಲೋ. ಹಾ, ಹೆಸರು ಹೇಳಿ ಸರ್, ಎಲ್ಲಿಂದ? ಬೆಂಗಳೂರಿಬ್ರಿಗೂ ನಮಸ್ತೆ ಸರ್, ನಾನು ನಂಜುಗಡಿಯಿಂದ ಮಹೇಶ್ ನಾಯ್ಕ ಮಾತಾಡ್ತಾ ಇದ್ದೀನಿ. ಕೇಳಿ ಮಹೇಶ್ ಅವರು. ಬೆಂಗಳೂರು ಆಕಾಶವಾಣಿಗೆ ಒಂದೇ ಒಂದು ಪ್ರಶ್ನೆ. ಹಾ ಕೇಳಿ. ಇವತ್ತು ಹೃದಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ದಯವಿಟ್ಟು ಅತಿ ಶೀಘ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಕರೆಸಿ ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡ್ಕೊಡಿ ಸರ್. ಮಾಡ್ತಾರೆ, ಅದನ್ನ ಮಾಡ್ತಾರೆ. ಅದು ಅದು ಇದು ಅವರ ವೈದ್ಯರ ಕಾರ್ಯಕ್ರಮನೇ ವಿಶೇಷ ಇರುತ್ತೆ. ತುಂಬಾ ದಿನ ಆಗಿದೆ ಸರ್, ದಯವಿಟ್ಟು ಮಾಡ್ಕೊಡಿ. ಅಲ್ಲಿ ಮಾಡ್ತಾರೆ. ಈಗ ಕೃಷಿ ರಂಗಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಪ್ರಶ್ನೆ ಆದ್ರೆ ಕೇಳಿ ಸರ್. ಕೃಷಿ ಇಲಾಖೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಂಚೂರು ಬದಲಾವಣೆ ಇರಲಿ ನೆಕ್ಸ್ಟ್ ವಾರ ಒಂದು ಆರೋಗ್ಯ ಇಲಾಖೆ ಮಾಡಿ ಸರ್. ಇಲ್ಲ, ಆರೋಗ್ಯ ಇಲಾಖೆಗೆ ಅದು ದಿನನಿತ್ಯ ಕಾರ್ಯಕ್ರಮದಲ್ಲಿ ಕರೆಸಿ ಮಾಡ್ತಾರೆ. ಹಾ, ತಮ್ಮ ಒಂದು ಬೇಡಿಕೆಗೆ ಅಭಿನಂದನೆಗಳು. ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ. ಹಾ ಹಲೋ ಕೃಷಿರಂಗ ಸರ್, ನಮಸ್ಕಾರ. ನಮಸ್ತೆ, ಹೆಸರು ಹೇಳಿದ್ದಾರೆ ಎಲ್ಲಿಂದ? ಬೆಳಗಾವಿ ಜಿಲ್ಲೆ ಹದಿನೈದು ತಾಲೂಕು ಕೊಟ್ಟಲ್ಗಿಯಿಂದ ಮಲ್ಲಿಕಾರ್ಜುನ್ ದೊಡ್ಡಲಿಂಗಪ್ಪ ಅಂತ ಮಾತಾಡ್ತಾರೆ. ಕೇಳಿ ದೊಡ್ಡಲಿಂಗಪ್ಪ ಅವರು. ಸರ್, ಇವಾಗ ಹೋದ ವರ್ಷ ಪ್ರಧಾನಿ ಮೋದಿ ಅವರು ಕೆಲವೊಂದು 100ಕ್ಕೂ ಹೆಚ್ಚು ತಳಿಗಳನ್ನ ಹೆಚ್ಚಾಗಿ ಇಳುವರಿ ಬಿಡುವಂತ ಬಿಡುಗಡೆ ಬೀಜ ಮಾಡಿದ್ರಲ್ಲ ಸರ್. ಹೌದು. ಅದು ಇನ್ನೂ ಮಾರ್ಕೆಟ್ಗೆ ಬಂದಿಲ್ಲ ಸರ್. ಏನ್ ಬಂದೈತೆ ಹೇಳ್ತಾರೆ. ಯಾವ ಬೆಳೆನಲ್ಲಿ ಕೇಳ್ತಾ ಇದೀರ ತಾವು ಮಲ್ಲಿಕಾರ್ಜುನ್ ಸರ್? ಯಾವ ಬೆಳೆ? ಯಾವ ತಳಿಗಳಿದೆ? ಅಲ್ಲಲ್ಲ, ಅದು ಯಾವ್ದು, ಭತ್ತನ ಗೋಧಿನ ಯಾವ್ದು ಬೆಳೆ ಅಂದ್ರೆ? ಇವೆಲ್ಲ ತೊಗರಿ ಕಡಲೆ ಭತ್ತ ಎಲ್ಲಾನು 100ಕ್ಕಿಂತಲೂ ಹತ್ತು ಬೆಳೆಗಳಿಗೆ ಹೆಚ್ಚಿನ ಇಳುವರಿ ಬೀಳುವಂತ. ಹೌದು, ಬಿಡುಗಡೆ ಮಾಡಿದಾರಲ್ಲ. ಹೌದು ಹೌದು. ಅವಿವಾಗಿ ಮಾರ್ಕೆಟ್ಗೆ ಬಂದಿದ್ದಾವ? ಇನ್ನು ಬರುವಿದಾವ ಸರ್? ಸರ್, ಈಗ ನಮ್ಮ ಸದ್ಯದ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ಮಾತಾಡೋದಿತ್ತಂದ್ರೆ, ಈಗ ಹಲವಾರು ತಳಿಗಳು, ಹೊಸ ಹೊಸ ತಳಿಗಳು ಬಂದಿದ್ದಾವೆ. ಅವುಗಳನ್ನು ಕೂಡ ಕೃಷಿ ವಿಶ್ವವಿದ್ಯಾನಿಲಯಗಳು ಅಭಿವೃದ್ಧಿಪಡಿಸಿರುವಂತಹ ತಳಿಗಳಾಗಿರ್ತವೆ. ಅಲ್ಲಿ ನಮ್ಮ ಅವರು ನಮ್ಮ ವಿಶ್ವವಿದ್ಯಾಲಯಗಳು ಬಿಡುಗಡೆ ಮಾಡಿದ ಬೆಳೆನೆ ಅವರು ಬಿಡುಗಡೆ ಮಾಡಿರ್ತಾರೆ. ಹೌದು ಸರ್, ಅದನ್ನು ಕೆಲವು ಕೆಲವು ಬೆಳೆಗಳು ಹೌದು ಹೌದು ಹೌದು ಸರ್, ಆ ಥರದ ಬೆಳೆಗಳನ್ನು ನಾವು ಕೂಡ ಈ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳೇನು ಬಿಡುಗಡೆಗೊಳಿಸಿದಂಥ ಬೆಳೆ ಅಥವಾ ತಳಿಗಳಿದಾವಲ್ಲ, ಅವುಗಳನ್ನು ಬೀಜ ಮಾಡಿ ರೈತರು ಕೊಡ್ತಾ ಈಗ ಕೊಡುವಂಥ ಕಾರ್ಯಕ್ರಮ ಇದೆ ಸರ್, ಮಾಡ್ತಾ ಇದ್ದೀವಿ. ಸರ್, ಇವಾಗ ರೈತರು ಸಂರಕ್ಷಣೆ ಮಾಡಿದ್ದು ಬೀಜಗಳು ಮತ್ತು ನೀವು ತರಿಸುವ ಬೀಜಗಳಿಗೆ ಏನಾದರೂ ಇಳುವರಿ ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಅದು ಇಲ್ಲ, ಅದು ಈಗ ಯಾವುದೇ ಒಂದು ಪ್ರಮಾಣಿತ ಬೆಳೆಗಳಲ್ಲಿ, ಅದು ಏಕದಳ ಧಾನ್ಯಗಳಿರ್ಬೋದು, ಈ ಅಂದರೆ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ಅಂತ ಹೇಳ್ತೀವಿ, ಅಂಥ ಬೆಳೆಗಳಲ್ಲಿ ಯಾವುದೇ ಥರದ ಇಳುವರಿನಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಈಗ ನಾವು ಒಂದು ಸಾರಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನೀವು ಇವ ಭತ್ತ ಇರ್ಬೋದು ಅಥವಾ ರಾಗಿ ಇರ್ಬೋದು, ತೊಗರಿ ಇರ್ಬೋದು, ಯಾವುದೋ ಒಂದು ತಗೊಂಡೋಗ್ತೀರ ಅಂತ ಇಟ್ಕೊಳ್ಳಿ, ಸರ್ಟಿಫೈಡ್ ಪ್ರಮಾಣಿತ ಬಿತ್ತನೆ ಬೀಜಗಳನ್ನು, ಆ ಒಂದು ಬೆಳೆನಲ್ಲಿ ಬಂದಂಥ ಉತ್ಪನ್ನವನ್ನು ಅಥವಾ ಸೀಡ್ಸನ್ನು ಮತ್ತೆ ಮೂರು ಹಂಗಾಮುಗಳಿಗೂ ಕೂಡ ತಾವು ಬಳಕೆ ಮಾಡ್ಬೋದು, ಮರುಬಳಕೆ ಮಾಡ್ಬೋದು, ಯಾವುದೇ ಥರದ ಇಳುವರಿ ವ್ಯತ್ಯಾಸ ಆಗೋದಿಲ್ಲ. ಸರಿ ಸರ್, ಇವಾಗ ಕಡಲೆ ಒಣ ಮಳೆ ಆಕರ ಬೆಳೆ ಕಡಲೆಗೆ ಯಾವ್ದು ಚೆನ್ನಾಗಿರುತ್ತೆ ಸರ್? ಯಾವ ತಳಿ ಚೆನ್ನಾಗಿ ಬರುತ್ತೆ ನಿಮ್ಗೆ ಗೊತ್ತಿದ್ ಮಟ್ಟಿಗೆ? ಕಡಲೆನಲ್ಲಿ ಈಗ ಜಡ್ಜ್ ಇಲೆವೆನ್ನು ಇದೆ, ಸಾರಿ ಜಾಕಿ ಜಡ್ಜ್ ಇಲೆವೆನ್ನು ಇವ ಅವುಗಳನ್ನ ಬೆಳೆಯಲು ಪ್ರಮುಖವಾದ ಬೆಳೆಗಳು ನಮ್ಮ ಇದ್ರಲ್ಲಿ. ಸರಿ ಸರ್, ಥ್ಯಾಂಕ್ ಯು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಮುಂದಿನ ಕರೆಯನ್ನು ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ನಮಸ್ತೆ. ನಮಸ್ತೆ ಮೇಡಮ್, ಹೆಸರು ಹೇಳಿ, ಎಲ್ಲಿಂದ? ನಾನು ಜಯಂತಿ ಅಂತ, ಮಡಿಕೇರಿಯಿಂದ, ಹೊಡಗಿನಿಂದ. ಸರ್, ಬೆಳೆ ಸಮೀಕ್ಷೆ ಮಾಡೋದು ಜಿಪಿಎಸ್ ಹಾಕಿ ಮಾಡ್ತಾರ ಇಲ್ಲ ಇಲ್ವಾ? ಕಾಫಿ ತೋಟ ಕರಿಮೆಣಸಿದ್ರು ಸಹ ಬೆಳೆ ಸಮೀಕ್ಷೆಯಲ್ಲಿ ಭತ್ತದ ಚಿತ್ರ ಬರ್ತಾ ಇದೆ. ನಮ್ದು ಕಾರ್ಯಕ್ರಮ ಮೊನ್ನೆ ಮಾಡಿದ್ರಲ್ರಮ್ಮ, ಇದ್ರ ಸಲುವಾಗಿ ಇಲ್ಲ, ಇವತ್ತು ಮಾಡ್ತೆ. ನಾನು ಮೊನ್ನೆ ತುಂಬಾ ಟ್ರೈ ಮಾಡಿ ಸಿಕ್ಲಿಲ್ಲ ಸರ್. ಅಲ್ಲ, ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ, ಬೇರೆಯವರು ಅದೇ ಪ್ರಶ್ನೆ ಕೇಳಿರ್ತಾರಲ್ಲ ಸರ್. ನಾನು ಬ್ಯಾಂಗ್ಳೂರ್ಲಿ ಅಲ್ಲ, ನಿಮ್ಮ ಆಫೀಸ್ ಇರೋದು, ಅಲ್ಲಿ ಬಂದ್ರೆ ಎನ್ಕ್ವೈರ್ ಮಾಡ್ಬೋದಾ? ಅಲ್ಲ, ಇದು ಸಹಾಯವಾಣಿ ನಮ್ದು, ಆಕಾಶವಾಣಿಯಲ್ಲಿ ಆಗಲ್ಲ. ಕೃಷಿ ಇಲಾಖೆ ಜಯಂತಿ ಮೇಡಮ್ ಅವ್ರಿಗೆ ತಾವು ತಮ್ಮ ಒಂದು ಬೆಳೆ ಸಮೀಕ್ಷೆ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೃಷಿ ಇಲಾಖೆಯ ಒಂದು ಸಂಪರ್ಕ ಮಾಡಬಹುದು. ನಮ್ಮ ಮಡಿಕೇರಿನಲ್ಲಿ ಇರುವಂತ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಅಥವಾ ತಮ್ಮ ನಮಗೆ ಸರಿ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಮೇಡಮ್. ಅದು ಕೂಡ ತಪ್ಪು ಮಾಡ್ತಾ ಇದ್ದಾರೆ, ಇಲ್ಲ ಆ ತರ ಮಾಡೋದಿಲ್ಲ. ಎಲ್ಲ ಒಂದು ಸಹಕಾರ ತಮಗೆ ಕೊಡ್ತಾರೆ, ಮತ್ತೆ ಮಾಹಿತಿ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಇರುತ್ತೆ. ಈ ಬೆಳೆ ಸಮೀಕ್ಷೆ ಸಂಪೂರ್ಣವಾಗಿ ಕೃಷಿ ಇಲಾಖೆ ಮತ್ತು ನಮ್ಮ ಒಂದು ಕಂದಾಯ ಇಲಾಖೆ. ಈಗ ಈಗ ಮುಂಗಾರದ ಯಾವಾಗ ಆಗ್ತಾ ಇದೆ ಸರ್? ಮುಂಗಾರದ್ದು ಅದೇ ಅದೇ ನಾನು ಜಯಂತಿ ಮೇಡಮ್ ಆಗ್ದೆ ತಮ್ಗೆ ಹೇಳ್ದಾಗ ಆಗ್ಲಿ. ಹಾಂ, ಉತ್ತರ ಹೇಳಿ ಸರ್. ಅದೇ ಈಗ ಜಯಂತಿ ಮೇಡಮ್ ಕೇಳಿದಾಗ ಅದನ್ನು ಆ ಒಂದು ಮಾಹಿತಿನ ಅವ್ರು ಹತ್ತಿರ ನಮ್ಮ ಸಂಪರ್ಕ ಕೇಂದ್ರ ಪಡ್ಕೊಳ್ಳೋದು ಸೂಕ್ತ ಆಗ್ತದೆ ಸರ್. ಮತ್ತೆ ಎಲ್ಲಿ ಸಿಗ್ಬೋದು ಅವರಿಗೆ ಮಾಹಿತಿ? ಅದೇ ನಮ್ಮ ಈಗ ಕಂದಾಯ ಇಲಾಖೆ ಒಂದು ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮಗೆ ಮತ್ತೆ ನಮ್ಮ ವಿಲೇಜ್ ಅಕೌಂಟೆಂಟ್ಗಳ ಹತ್ರ ಅದನ್ನು ಪಡ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. ಅಥವಾ ಈಗ ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ, ಕೃಷಿ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು ಅವರು ಅವ್ರಗಳ ಬೆಳೆ ಸಮೀಕ್ಷೆ ಅದು ಅವ್ರಿಗೆ ಸಂಬಂಧಪಡೋದಿಲ್ಲ ಸರ್. ಆದ ಕಾರಣ ಬೆಳೆ ಸಮೀಕ್ಷೆ ಮಾಹಿತಿ ಬೆಳೆ ಸಮೀಕ್ಷೆ ಅದೇ ಅದೇ ಅದೇ ಬೆಳೆ ಸಮೀಕ್ಷೆ ಅಂದರೆ ಅದೇ ನಮ್ಮದು ಮೊನ್ನೆ ಅವರು ಕಾಲ್ ಮಾಡಿದ್ರಂತೆ, ಅದು ನಮ್ಮದು ಭಾಳ ಜನ ಕರೆ ಮಾಡಿದರು. ಅವರಿಗೆ ಸೂಕ್ತ ಮಾಹಿತಿ ಬೇಕಂದರೆ ಏನು ಮಾಡ್ಬೇಕು ಸರ್? ಅದೇ ನಮ್ಮ ಹತ್ತಿರ ಸರ್, ರೈತ ಸಂಪರ್ಕ ಕೇಂದ್ರಗಳನ್ನು ಭೇಟಿ ಮಾಡೋದು. ಮೇಡಮ್ ತಮಗೆ ಧನ್ಯವಾದಗಳು, ಮುಂದಿನ ಕರೆಯನ್ನು ನೋಡೋಣ. ಹಾಂ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ. ಹಾಸನಿಂದ ಸರ್ ನಾನು ಮಾತಾಡ್ತಿರೋದು. ಸರ್, ಈಗ ಕಿಸಾನ್ ಕ್ರೆಡಿಟ್, ಕಿಸಾನ್ ಆಗ್ರೋ ಸೆಂಟರ್ ಇದೆಯಲ್ಲ ಸರ್, ಕಿಸಾನ್ ಕಾಲ್ ಸೆಂಟರ್? ಅಲ್ಲ ಸರ್, ಕಿಸಾನ್ ಬೀಜವನ್ನ ಮಾರಾಟ ಮಾಡೋ ರೈತ ಸಂಪರ್ಕ ಕೇಂದ್ರ ಅಂತ ಹೇಳಿ ಹೇಳ್ತೀವಿ ಮೇಡಮ್, ಹೇಳಿ ಮೇಡಮ್. ಅದು ಈ ಸಾರಿ ಹಾಸನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಈಗ ಆಲ್ರೆಡಿ ಇಲಾಖೆಯು ಕ್ರಮ ವಹಿಸಿರ್ತದೆ. ಮತ್ತೆ ತಾವು ಇನ್ನೂ ತಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ರೈತ ಸಂಪರ್ಕ ಕೇಂದ್ರಗಳನ್ನ ಮತ್ತೆ ಅಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯನ್ನ ಸಂಪರ್ಕಿಸೋದು. ಇನ್ನೊಂದ್ ಡೌಟ್ ಸರ್ ಏನಂದ್ರೆ, ಹೇಳಿ ಮೇಡಮ್. ಅವ್ರ ಹತ್ರ ಕೊಂಡ್ಕೊಳ್ಳುವಾಗ ನಮ್ ಕಲ್ ಸಹಿ ಮಾಡಿಸ್ಕೊತಾರೆ, ಬೀಜದಲ್ಲಿ ಏನೇ ಕೊರತೆ ಬಂದ್ರೆ ಅದಕ್ಕೆ ನೀವೇ ಜವಾಬ್ದಾರರು ಅಂತ. ಎಸ್ ಮೇಡಮ್. ಈ ತರ ಕೊಟ್ಬಿಟ್ರೆ ರೈತರ ಎಲ್ಲಿಗೆ ಹೋಗ್ಬೇಕು ಸರ್? ಅದು ಏನಿಂದ ಸಮಸ್ಯೆ ಆಗಿದೆ ಅನ್ನೋದಕ್ಕೆ ಪರಿಶೀಲನೆ ಮಾಡೋದಕ್ಕೆ ಎಲ್ಲ ಈಗ ಆಲ್ರೆಡಿ ಕ್ರಮ ಆಗಿರ್ತದೆ ಮೇಡಮ್. ಆದ ಕಾರಣ ಈಗ ನಾವು ಇದು ಯಾವ್ದು ಏನು ತಪ್ಪಿಂದ ಆಗಿದೆ ಅಥವಾ ಸ್ವಲ್ಪ ವರ್ಷಕ್ಕೆ ಬೆಳ್ಕೊಳ್ಳೋದು ಅವ್ರ ಒಂದೇ ಬೆಳೆ ಇಲ್ಲ ಮೇಡಮ್, ಅದ್ರ ಬಗ್ಗೆ ಅದು ಇಲ್ಲ ಸರ್. ಈ ತರ ಉದಾಸೀನ ಮಾಡ್ಲೇಬಾರ್ದು ಸರ್. ರೈತರು ಭೂಮಿ ನಂಬಿರ್ತಾರೆ, ಅಧಿಕಾರಿಗಳೆಲ್ಲ ನೀವು ನಂಬಿರೋದು ರೈತರನ್ನೇ. ಸತ್ಯ ಸತ್ಯ ಮೇಡಮ್, ಖಂಡಿತ ಮಾಡಬಾರ್ದು. ತುಂಬಾ ಜವಾಬ್ದಾರಿಯಾಗಿ ಸರ್ ಬೀಜ ಬಿತ್ತನೆ ಕೊಡ್ಬೇಕು. ಒಂದ್ ಚಾಪೆ ಆಗ್ಲ ಭೂಮಿ ಇದ್ರು ರೈತನಿಗೆ ಮುಖ್ಯ, ಅದು ನೀವಾಗಿ ಕೊಡುವಾಗ್ಲೂ ತುಂಬಾ ಜವಾಬ್ದಾರಿಯಿಂದ ಕೊಡ್ಬೇಕು. ಈಗ ಏನೋ ಆಗಿದೆ ಅಂತ ಅಂದ್ಬಿಟ್ರೆ ಇವಾಗ ರೈತರು ಎಲ್ಲಿ ಹೋಗ್ಬೇಕು? ವರ್ಷಕ್ಕೊಂದ್ ಬೆಳೆ ಬೆಳ್ಕೊಂಡ್ ಬಡತನದಲ್ಲಿ ಇರ್ತಾರಲ್ವಾ ಅವರು? ಖಂಡಿತ ಖಂಡಿತ. ಈ ತರ ಹೇಳ್ಬಾರ್ದು ಸರ್. ಎಲ್ಲೇ ಕೊಡುವಾಗ್ಲೂ ರೈತರಿಗೆ ಇದು ಒಳ್ಳೆ ಬಿತ್ತನೆ ಬೀಜ ಅಂತ ನಂಬಿಕೆ ಇಟ್ಕೊಡ್ಬೇಕು. ಮೇಡಮ್ ಈಗ ಇದು ನಮ್ಮ ರೈತರು ಸಹಿ ಬೇರೆ ಹಾಕಿಸ್ಕೋತಾರೆ, ಇದಕ್ ನೀವೇ ಜವಾಬ್ದಾರು. ಸರಿ ಇಲ್ಲ ಅಂತಂದ್ರೆ ಅಂತ ಮತ್ತೆ ರೈತರು ಬೆಳ್ಕೊಡೋದು ಏನಕ್ಕೆ ಮತ್ತೆ? ಮೇಡಮ್ ಇಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಕೊಡುವಂತದ್ದು ಏಕದಳದ ಅಂದ್ರೆ ಭತ್ತ, ರಾಗಿ, ಸಜ್ಜೆ, ನವಣೆ ಈ ತರದ್ದು ಕೊಡ್ಬೇಕಲ್ವಾ ನೀವು? ನಾವು ಅದನ್ನ ಬೀಜೋತ್ಪಾದನೆ ಮಾಡೋದಿಲ್ಲ ಮೇಡಮ್. ಮೇಡಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಸಮಯ ಮುಗಿತಾ ಇದೆ. ಅದೇ ಸರ್, ಇಂಪಾರ್ಟೆಂಟ್ ವಿಷಯ ಮಾತಾಡುವಾಗ್ಲೇ ಆಗಲ್ಲ ಅಂತೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪ್ರಧಾನ ವ್ಯವಸ್ಥಾಪಕರು, ಮಾರುಕಟ್ಟೆ ವಿಭಾಗದ ರಾಮಕೃಷ್ಣ ಕೆಎಸ್ಆರ್ ಅವರು. ರಾಮಕೃಷ್ಣ ಕೆಎಸ್ಆರ್ ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಅದರಿಂದ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮ ಕೇಳಿದ ಮತ್ತು ಕರೆ ಮಾಡಿದ ಎಲ್ಲ ರೈತರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಈ ವಿಚಾರವಾಗಿ ಇಂದಿನ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ರಾಮಕೃಷ್ಣ ಅವರು. ಸಮಸ್ಯೆ ಇದೆ. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ತಿಮ್ಮಪ್ಪ ಎಚ್ಗೌಡ, ಸಹಕಾರ ರಾಜಲಕ್ಷ್ಮೀಜಿ ಹಾಗೂ ಟಿ ಸುಧಾರಾಣಿ. ತಾಂತ್ರಿಕ ನೆರವು ಶ್ರೀಕಾಂತ ಮೇಲ್ಮುರಿ, ಗೋವಿಂದರಾಜ್ ಹಾಗೂ ಎನ್ ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶ್ರೋತೃಗಳೇ, ಇನ್ನೀಗ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳೋಣ. ಜೈ ಗುರುಮಂಗಳ ನಮಸ್ ಪಾರ್ವತಿ ಪದರಾಮದೇ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾದಾನಂ ದಕ್ಷಿಣಾಮೂರ್ತಿಯೇ ನಮಃ. ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ, ಕಲ್ಲು ಸಕ್ಕರೆ ಹಿತವಿಲ್ಲವಂತೆ ತುಂಡು ಎಲುಬು ಕಡಿಯಿತಂತೆ, ಕಲ್ಲು ಸಕ್ಕರೆ ಹಿತವಿಲ್ಲವಂತೆ ತುಂಡು ಎಲುಬು ಕಡಿಯಿತಂತೆ, ಎಲ್ಲರೂ ಸಂತೆಗೆ ಬಂತು, ಕುರುಡು ನಾಯಿ ಸಂತೆಗೆ ಬಂತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತು, ಕುರುಡು ನಾಯಿ ಸಂತೆಗೆ ಬಂತಂತೆ, ನಾನಾ ಜನ್ಮವನ್ನೆತ್ತಿತ್ತಂತೆ, ಮನವನ್ನಾಗಿ ಬೆಳಗೋ